06-3488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ, dcc-empri@karnataka.gov.in. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 5 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಶ್ರೀಲಂಕಾದ ಕರಾವಳಿಯ ತೀರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದು ಇನ್ನಷ್ಟು ತೀವ್ರಗೊಂಡು ಚಂಡುಮಾರುತವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ 29ರಂದು ಹಲವು ಕಡೆ, ನವೆಂಬರ್ 30ರಂದು ಕೆಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ನವೆಂಬರ್ 29ರಂದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ನವೆಂಬರ್ 29 ಹಾಗೂ 30ರಂದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ನವೆಂಬರ್ 29 ಹಾಗೂ 30ರಂದು ಹಗುರವಾಗಿ ಕೆಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಹಗಲಿನ ವೇಳೆಯಲ್ಲಿ ಉಷ್ಣಾಂಶ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಆತ್ಮೀಯ ಕೇಳುಗರಿಗೆ ಹವಾಮಾನ ಮಿತ್ರ 13ನೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಮೆಟ್ರೋ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಮತ್ತು ಭೂಸ್ವಾಧೀನ ವಿಭಾಗದ ಹಿರಿಯ ಅಧಿಕಾರಿಗಳಾದ ಶ್ರೀ ಪೃಥ್ವಿ ಎಂಪಿ ಅವರು ನಮ್ಮ ಜೊತೆಗಿದ್ದಾರೆ. ಹವಾಮಾನ ಮಿತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಮ್ಮ ಮೆಟ್ರೋಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅನುಸರಿಸಲಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಮ್ಮ ಒಂದು ಮೆಟ್ರೋ ಸುರಕ್ಷಿತವಾಗಿದೆ, ಯಾವ ರೀತಿ ಸೇವೆಯನ್ನು ಕೊಡ್ತಾ ಇದೆ, ಮುಂಬರುವ ದಿನಗಳಲ್ಲೂ ಕೂಡ ಎಷ್ಟು ಇದರ ಒಂದು ಪರಿಣಾಮ ನಮ್ಮ ಜನರಿಗೆ ಸುಖವಾಗಿ ಆಗ್ತದೆ, ಈ ಎಲ್ಲ ಕುರಿತು ಇವತ್ತು ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮಸ್ಕಾರ ಪೃಥ್ವಿಯವರೇ, ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ಓಕೆ, ಧನ್ಯವಾದಗಳು ಸರ್, ನಮಸ್ಕಾರ. ಅಂದಾಗೆ ಇವತ್ತು ನಮ್ಮ ಮೆಟ್ರೋದಲ್ಲಿ ನಮ್ಮ ಅನೇಕ ಪ್ರಯಾಣಿಕರು ದಿನನಿತ್ಯ ನಂಬಿಕೊಂಡಿದ್ದಾರೆ, ಅನೇಕರು ನಮ್ಮ ಮೆಟ್ರೋ ನಮಗೆ ಸುಗಮ ಸಾರಿಗೆ, ದಿನನಿತ್ಯ ನಮಗೆ ಇದು ಸುಲಭವಾಗಿ ನಮ್ಮ ಸ್ಥಳಕ್ಕೆ ನಾವು ತಲುಪಬಹುದು, ನಮ್ಮ ದಿನನಿತ್ಯದಲ್ಲಿ 2-3 ಬಾರಿ ಪ್ರಯಾಣ ಮಾಡೋರು ಅನೇಕ ನಮ್ಮ ಬಳಗನೇ ಇದೆ, ನಮ್ಮ ಸಹೋದ್ಯೋಗಿಗಳಿದ್ದಾರೆ, ಅನೇಕರ ಸಾರ್ವಜನಿಕರು ಕೂಡ ಈ ಒಂದು ಮೆಟ್ರೋವನ್ನ ನಂಬಿಕೊಂಡಿದ್ದಾರೆ. ಹಾಗಾಗಿ ಮೆಟ್ರೋ ಅಂದ್ರೆ ನಮ್ಮ ದಿನನಿತ್ಯದ ಬದುಕು, ನಮ್ಮ ನಮ್ಮ ಕಚೇರಿಗಳಿಗೆ, ನಮ್ಮ ನಮ್ಮ ಊರಿಗೆ ನಾವು ಹೋಗ್ಬೇಕಂದ್ರೆ ಮೆಟ್ರೋನೇ ಅವಲಂಬಿಸ್ಕೊಂಡಿರ್ತೇವೆ. ಹಾಗಾಗಿ ಮೆಟ್ರೋ ನಮ್ಮ ದಿನನಿತ್ಯದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ, ಹೌದಲ್ಲ? ನಮ್ಮ ಮೆಟ್ರೋ ಇಲ್ಲದೆ ನಾವು ಬೆಂಗಳೂರು ಸಾರಿಗೆನೂ ನಾವು ನಂಬಿದ್ದೇವೆ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಮೆಟ್ರೋನ ಜಾಸ್ತಿ ನಂಬಿಕೊಂಡಿದ್ದೇವೆ. ಹಾಗಾಗಿ ಸುರಕ್ಷಿತ ಮೆಟ್ರೋ ಮತ್ತೆ ಸುರಕ್ಷಿತ ಸೇವೆ ಇದನ್ನು ತಾವು ಒದಗಿಸ್ತಾ ಇದ್ದೀರಿ, ತುಂಬಾ ಸಂತೋಷ. ನಾವು ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗೋದಿಲ್ಲ. ಹಾಗಾಗಿ ಪೃಥ್ವಿ ಸರ್ ಅವರೇ, ನಮ್ಮ ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಈ ಹವಾಮಾನ ಬದಲಾವಣೆ ಉಂಟಾಗ್ತಾ ಇದೆ, ಮಳೆ ಬರ್ತಾ ಇದೆ, ಜಾಸ್ತಿ ಬಿಸಿಲು ಬರ್ತಾ ಇದೆ, ವಾತಾವರಣ ಬದಲಾಗ್ತದೆ, ಈ ಎಲ್ಲ ಸಂದರ್ಭದಲ್ಲಿ ಸಾಕಷ್ಟು ಅನಾನುಕೂಲವಿದ್ರು ತಾವು ತಮ್ಮ ಅಧಿಕಾರಿಗಳ ವರ್ಗ ನಮ್ಮ ಮೆಟ್ರೋನ ನಮ್ಮ ಜನರಿಗೆ ಸ್ನೇಹಿತವಾಗಿ ಸ್ನೇಹಪೂರ್ವಕವಾಗಿ ಸೇವೆಯನ್ನ ಸಾರಿಗೆ ಸಂಪರ್ಕವನ್ನ ಒದಗಿಸ್ತಾ ಇದ್ದೀರಿ, ತುಂಬಾ ಅಭಿನಂದನೀಯವಾದ ಕೆಲಸವನ್ನು ತಾವು ಕೊಡ್ತಾ ಇದ್ದೀರಿ. ಹೀಗೆ ನಮ್ಮ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ತಮ್ಮತ್ತ ಹಿರಿಯ ಅಧಿಕಾರಿಗಳು, ಇಂಜಿನಿಯರ್ಗಳು ಸಾಕಷ್ಟು ರೀತಿಯಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೀರಿ, ತುಂಬಾ ಶ್ಲಾಘನೀಯವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೊದಲದಾಗಿ ನಾನು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಸರ್. ಈಗ ಹವಾಮಾನ ಬದಲಾವಣೆಯಿಂದ ಭಾರತೀಯ ಸಾರಿಗೆ, ವಿಶೇಷವಾಗಿ ನಮ್ಮ ಮೆಟ್ರೋ ಸಾರಿಗೆ ಎಷ್ಟು ಈ ಒಂದು ಪರಿಣಾಮಕಾರಿಯಾಗಿ ಸೇವೆ ಒದಗಿಸ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಓಕೆ, ವಿಶೇಷವಾಗಿ ನನ್ನ ಆಕಾಶವಾಣಿ ಕೇಳುಗರಿಗೆ ತುಂಬಾ ಧನ್ಯವಾದ ತಿಳಿಸುತ್ತ, ಹಾಗೆ ಇದೊಂದು ಅವಕಾಶ ಕೊಟ್ಟಿರೋ ಹವಾಮಾನ ಕಾರ್ಯಕ್ರಮಕ್ಕೂ ಮತ್ತು ಪ್ರೊಫೆಸರ್ ಚಕ್ರವರ್ತಿಯವರು ಮತ್ತು ಮಹೇಶ್ ಟಿ ಎಂಪ್ರಿ ಡೈರೆಕ್ಟರ್ವರೆಗೂ ನನ್ನ ಅಭಿನಂದನೆ ತಿಳಿಸುತ್ತಾ ಮತ್ತು BMRCL ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನು ಅಂತಂದರೆ, ನಮ್ಮ ಬಾಧ್ಯತೆ ಏನು, ನಾಗರಿಕರಾಗಿ ನಮ್ಮ ಬಾಧ್ಯತೆ ಏನು, ಮೆಟ್ರೋ ಇರೋದು ನಮಗೋಸ್ಕರ, ನಮ್ಮ ಪ್ರಯಾಣಕ್ಕೋಸ್ಕರ, ಅದು ತುಂಬಾ ಅಗತ್ಯವಿದ್ದು, ಪ್ಲಸ್ ಈ ರಸ್ತೆಯಲ್ಲಿ ಇವಾಗ ತುಂಬಾನೇ ವೆಹಿಕಲ್ಸ್ ಆಗಲಿ ವಾಹನಗಳಾಗಿ ಬಂದಿದೆ. ಇವಾಗ ಬೆಂಗಳೂರು ನಗರಕ್ಕೆ ಆಲ್ಮೋಸ್ಟ್ ಆಲ್ ನಮಗೆ 1.4 ಕ್ರೋರ್ ಪಾಪ್ಯುಲೇಷನ್ ಇದೆ, ಆದರೆ ವಾಹನಗಳು 1.6 ಇದೆ. ಸಾಕಾಗಲ್ಲ. ಹೌದು ಹೌದು. ಸೊ ಆ ವಿಚಾರದಲ್ಲಿ ಆ ರೋಡ್ ಅಗಲವಾಗಕ್ಕೆ ಸಾಧ್ಯತೆ ಇಲ್ಲ, ಮ್ಯಾಕ್ಸಿಮಮ್ ಕೆಪಾಸಿಟಿ ಆಗೋಗ್ಬಿಟ್ಟಿದೆ. ಅದಕ್ಕೆ ರೋಡ್ ಕ್ಯಾರಿಂಗ್ ಕೆಪಾಸಿಟಿ ನೋಡಿದಾಗ, ಸೊ ಇವಾಗ ಒಂದು ಬಸ್ ಅಲ್ಲಿ ಹೋಗುವಂತ ಜನರಿಗೆ ಕಂಪೇರ್ ಮಾಡಿಕೊಂಡ್ರೆ, ಒಂದು ರೈಲ್ ಅಲ್ಲಿ ಹೋಗೋ ಜನರು ಸ್ವಿಫ್ಟ್ ಮೂವ್ಮೆಂಟ್ ಮತ್ತೆ ರಾಪಿಡ್ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಮೆಟ್ರೋ ತುಂಬಾ ಅವಶ್ಯಕತೆ ಇದೆ. ಅಂಡ್ ಬೆಂಗಳೂರು ಬಂದು ಮಿಲಿಯನ್ ಪ್ಲಸ್ ಸಿಟಿ, ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇವಾಗ 12 ಮೆಟ್ರೋ ಸಿಟೀಸ್ ಇದಾವೆ. ಸೊ 12 ನಗರಗಳು ಮೆಟ್ರೋಗಳನ್ನು ಅಳವಡಿಸಿಕೊಂಡಿದೆ. ಮತ್ತೆ ಭಾರತದಲ್ಲಿ ನಮ್ದು ಬೆಂಗಳೂರು, ನಮ್ಮ ಮೆಟ್ರೋ ಬಂದು 2nd ಸ್ಥಾನದಲ್ಲಿದೆ. ಒಂದು ನಂಬರ್ ಆಫ್ ಮೆಟ್ರೋ ಲೈನ್ ಕನೆಕ್ಟಿವಿಟಿ, ದಟ್ ಈಸ್ ಅಂದ್ರೆ 98 ಕಿಲೋಮೀಟರ್ ನಮ್ದು ಮೆಟ್ರೋ ಲೈನ್ ಇದೆ ಸರ್. ಮತ್ತೆ ನಂಬರ್ ಆಫ್ ಪ್ಯಾಸೆಂಜರ್ಸ್ ಕಂಪೇರ್ ಮಾಡಿಕೊಂಡ್ರೆ ಡೆಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ, ಅಗ್ರಜ ಸ್ಥಾನದಲ್ಲಿ. ಯಾಕಂದ್ರೆ ಅದರದ್ದು ಸ್ಥಾಪನೆ ಮತ್ತೆ ಇಂಪ್ಲಿಮೆಂಟೇಷನ್ ತುಂಬಾನೇ ವೇಗವಾಗಿತ್ತು. ಕೆಲವು ಕಾರಣಾಂತರಗಳಿಂದ ಬೆಂಗಳೂರು ಸ್ವಲ್ಪ ಹಿಂದುಳಿದು, ಬಟ್ ಪಾಪ್ಯುಲೇಷನ್ ಕಂಪೇರ್ ಮಾಡಿಕೊಂಡು ನಮ್ಮ ನಗರ ಸಾರಿಗೆಗೆ ಬೇಕಾಗಿರೋ ಅತ್ಯಂತ ಮೂಲವಾದ ಮತ್ತೆ ಸುಗಮವಾದ ಪ್ರಯಾಣ ನೋಡಿದ್ರೆ ನಮ್ಮ ಬೆಂಗಳೂರು ನಮ್ಮ ಮೆಟ್ರೋ ವ್ಯವಸ್ಥೆ. ಆ ವಿಚಾರದಲ್ಲಿ ಪ್ರತಿನಿತ್ಯ 10.38 138,000 ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ. ಅಂದ್ರೆ ನಮ್ಮ ದಿಲ್ಲಿ ಮೆಟ್ರೋ ಸ್ಥಾಪನೆ ಆಗೋ ಸಮಯದಲ್ಲೇ ನಮ್ಮ ಬೆಂಗಳೂರು ಮೆಟ್ರೋನು ಕೂಡ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ವಿಚಾರ ಅವಾಗೆ ಬಂತು. ಅಂದ್ರೆ ನಮ್ಮ ಮಹಾಜನತೆ, ಮಹಾಜನಗಳು, ನಮ್ಮ ರಾಜಕೀಯ ಧುರಣರು ಮುತ್ಸದ್ದಿ ತೋರಿಸಿ ಬೆಂಗಳೂರಲ್ಲಿ ಆದಷ್ಟು ಶೀಘ್ರವಾಗಿ ಮಾಡಬೇಕಂತ ಎರಡನೇ ಬಾರಿಗೆ ಎರಡನೇ ಒಂದು ಮೆಟ್ರೋ ನಮ್ಮ ದೇಶದಲ್ಲಿ ಬೆಂಗಳೂರಲ್ಲಿ ಆಯ್ತು. ಹೌದು ಸರ್, ಹೌದು, ನೀವು ಹೇಳಿರೋ ವಿಚಾರ ಸತ್ಯ. ಅದು ಮುಂಚೆನೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಕೇಂದ್ರ ಮತ್ತು ರಾಜ್ಯ ಪೊಲಿಟಿಕಲ್ ವಿಲ್ಲು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಕೋಆರ್ಡಿನೇಷನ್ ತುಂಬಾ ಇರುತ್ತೆ. ಇದು BMRCL ಅನ್ನೋದು ಒಂದು ಸಂಸ್ಥೆ ಸರ್. ಇದು 50% ಓನರ್ಶಿಪ್ ಬೈ ಕೇಂದ್ರ ಸರ್ಕಾರ ಮತ್ತು 50% ಓನರ್ಶಿಪ್ ಬೈ ರಾಜ್ಯ ಸರ್ಕಾರ ಇರೋದು. ಇದು ಕೈಂಡ್ ಆಫ್ ಅ ಜಾಯಿಂಟ್ ವೆಂಚರ್ ಅಲ್ಲಿ ನಡೀತಾ ಇರೋದು ಸರ್. ಮತ್ತೆ ಇದು ಇಟ್ ಈಸ್ ಆಲ್ಸೋ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನೇಷನ್ ಬಿಲ್ಡಿಂಗ್. ಆ ವಿಚಾರದಲ್ಲಿ ಇದು ತುಂಬಾ ಅತ್ಯಂತ ಪ್ರಾಮುಖ್ಯ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಬಾಟಲ್ ನೆಕ್ ಅಂತ ಹೇಳ್ಬೋದು ಸರ್, ಈ ಟ್ರಾನ್ಸ್ಪೋರ್ಟ್ ಅಥವಾ ಸಾರಿಗೆ ವ್ಯವಸ್ಥೆಯಲ್ಲಿ. ಓಕೆ ಸರ್, ತುಂಬಾ ಸಂತೋಷ ಸರ್. ಈಗ ನಮ್ಮ ಮೆಟ್ರೋನ ಹಗಲಿಡಿತ ಮತ್ತೆ ರಾತ್ರಿ ಹಿಡಿತ ನಮ್ಮ ಜನ ನಾವು ನಂಬಿಕೊಂಡಿದ್ದೇವೆ. ಸಾಕಷ್ಟು ಜನ ಇವತ್ತು ಮೂಲ ಸೌಕರ್ಯ ಅದರಲ್ಲಿ ಸಾರಿಗೆಗಾಗಿ ನಾವು ಮೆಟ್ರೋನೇ ಅವಲಂಬಿಸಿಕೊಂಡಿದ್ದೇವೆ. ಹೀಗಾಗಿ ಸಹಜ ಅಲ್ಲ, ಈಗ ಪರಿಸರದಲ್ಲಿ ಸಾಕಷ್ಟು ಕೆಲವೊಂದ್ಸರಿ ಮಳೆ ಬರ್ತದೆ, ಕೆಲವೊಂದ್ಸರಿ ಬಿಸಿಲು ಬರ್ತದೆ, ಚಳಿ ಬರ್ತದೆ. ಹೀಗಾಗದಾಗ ಬೆಂಗಳೂರಲ್ಲಿ ಯಾವಾಗಲೂ ದೊಡ್ಡ ಮಳೆ ಬರ್ತದೆ ಅಂತ ಅಲ್ಲಿ ನಿಲ್ತದೆ, ಇಲ್ಲಿ ನಿಲ್ತದೆ, ಆ ಕಡೆ ನೀರು ನುಗ್ಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಈಗ ಮೆಟ್ರೋ ಒಂದು ತೀರಾ ಒಂದು ದೊಡ್ಡ ಪ್ರಮಾಣದ ಯೋಜನೆ ಇದು. ಬೆಂಗಳೂರು ಸಕ್ರಿಯವಾಗಿ ಸಂಪೂರ್ಣವಾಗಿ ಬೆಂಗಳೂರು ಹಂತ ಹಂತವಾಗಿ ಮೆಟ್ರೋನೇ ಬೇಕು ಅಂತ ಎಲ್ಲ ಕಡೆ ಆಗ್ತಾ ಇದೆ, ಮೆಟ್ರೋನು ಬರ್ತಾ ಇದೆ. ಹೀಗಾಗಿ ತೀವ್ರ ಮಳೆ ಆಯ್ತಪ್ಪ, ಮತ್ತೆ ಜನಸಂಖ್ಯೆಗೆ ಇಲ್ಲಿ ಪ್ರಯಾಣ ಮಾಡೋರಿಗೆ ಏನಾದ್ರು ತೊಂದರೆನೂ ಆಗ್ಬಹುದು. ಹಾಗಾಗಿ ತೀವ್ರ ಮಳೆ ಸಂಬಂಧ ಬಂದಾಗ, ತೀವ್ರ ಮಳೆ ಉಂಟಾದಾಗ ನಮ್ಮ ಜನಕ್ಕೆ ಯಾವ ರೀತಿ ತೊಂದರೆ ಆಗಬಾರದು ಅಂತ ತಾವು ಕೂಡ ಮೆಟ್ರೋ ನಿಗಮದ ವತಿಯಿಂದ, ನಮ್ಮ ಮೆಟ್ರೋ ವತಿಯಿಂದ ಎಲ್ಲಾ ವಿಭಾಗದ ಅಧಿಕಾರಿ ವರ್ಗ ಇದಕ್ಕೆ ಸೂಕ್ಷ್ಮವಾಗಿ ಸುರಕ್ಷಿತವಾದ ದಾರಿಯನ್ನು ತೋರಿಸಿರ್ಬೋದು. ಯಾವ ತರ ಒಂದು ಸುರಕ್ಷತಾ ಕ್ರಮವನ್ನು ಅನುಸರಿಸಿರ್ಬೋದು ಸರ್? ಜಾಸ್ತಿ ಮಳೆ ಆದಾಗ ನೀವು ಸೇಫ್ ಆಗಿ ಹೆಂಗೆ ಮುಂದೆ ತಲುಪಲಿಕ್ಕೆ? ಇದು ನಾಗರಿಕ ಸಾರಿಗೆ ಸಂಸ್ಥೆ ಆ ವಿಚಾರದಲ್ಲಿ ತಿಳ್ಕೊಂಡ್ರೆ, ಇವಾಗ ಯಾವುದೇ ಒಂದು ನಾವು ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಡಿಟೇಲ್ಡ್ DPR ಮಾಡಿರ್ತಾರೆ ಸರ್. ಸಾಧ್ಯತೆ ಬಾಧ್ಯತೆ ನೋಡಿ, ಸಾಧ್ಯತೆ ಬಾಧ್ಯತೆ ಫಸ್ಟ್ ಫೀಸಿಬಿಲಿಟಿ ನೋಡ್ತಾರೆ. ಆ ಫೀಸಿಬಿಲಿಟಿ ನೋಡಾದ್ಮೇಲೆ DPR ಮಾಡ್ತಾರೆ, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾರೆ. ಸೊ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಡಿಸೈನ್ ಇಂದ ಹಿಡಿದು ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಭೂಗೋಳ ಒಳಗಡೆಯಿಂದ ಜಾಸ್ತಿ ಸಮಸ್ಯೆ ಆಗದೆ ಇದ್ದಂಗೆ ನೋಡಿಕೊಂಡು, ಮತ್ತೆ ಮೇಲೆ ಮೈದಾನ ಮಟ್ಟ ಅಂದ್ರೆ ಗ್ರೌಂಡ್ ಲೆವೆಲ್ ಆಕ್ಟಿವಿಟೀಸ್ ನೋಡಿಕೊಂಡು ಪ್ಲಾನಿಂಗ್ ಮಾಡ್ತಾರೆ ಸರ್. ಪ್ಲಾನಿಂಗ್ ಮಾಡಾದ್ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. 5 years ಮಿನಿಮಮ್ ಒಂದು ಪ್ರಾಜೆಕ್ಟ್ ಅಂದ್ರೆ ಒಂದು ಫೇಸ್ ವೈಸ್ ಮಾಡ್ತಾರೆ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಅಲ್ಲಿ ಈ ಡಿಸೈನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಯಾಕಂದ್ರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಕಿನ್ನ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನೋದು ತುಂಬಾನೇ ಅತ್ಯಂತ ಮುಖ್ಯವಾದ ವಿಚಾರ. ಈ ವಿಚಾರದಲ್ಲಿ ಎಲ್ಲಾ ರೀತಿಯ ಇನ್ಪುಟ್ಸ್ ಅವರಿಗೆ ಒದಗಿಸಲಾಗಿರುತ್ತೆ. ಅದು ಹವಾಮಾನ ಬದಲಾವಣೆ ಆಗಿರ್ಬೋದು, ತೀವ್ರ ಮಳೆ ಬಗ್ಗೆ ಆಗಿರ್ಬೋದು, ಆಗಿರ್ಬೋದು, ಉಷ್ಣಾಂಶತೆ ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಪವರ್ ಇನ್ಸ್ಟೆಬಿಲಿಟಿ, ನಮಗೆ ವಿದ್ಯುತ್ ಉಪಕರಣಗಳು ಉಪಯೋಗಿಸುವಾಗ ವೆಂಟಿಲೇಷನ್, ಅದಕ್ಕೆ ಕೂಲಿಂಗ್, ಆ ಕಾಂಪೋನೆಂಟ್ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಈ ಒಂದು ಪ್ಲಾನಿಂಗ್ ಆಗಲಿ ಒಂದು ಇಂಪ್ಲಿಮೆಂಟೇಷನ್ ಆಗಿರುತ್ತೆ. ಹಾಗಾಗಿ ಎಲ್ಲಾ ಮೆಟ್ರೋ ಸ್ಟೇಷನ್ ಆಗಲಿ ಮತ್ತೆ ಮೆಟ್ರೋ ಕನೆಕ್ಟಿವಿಟಿ ಆಗಲಿ ಈ ಮೂರು ವಿಚಾರವನ್ನು ತಿಳ್ಕೊಂಡು ಮಾಡಿರ್ತಾರೆ. ಪ್ಲಸ್ ಆಲ್ಸೋ ಅದರದ್ದು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ಬರುತ್ತೆ, ಇಷ್ಟು ಪ್ರಯಾಣಿಕರು ಇಷ್ಟು ಹೋಗ್ಬೋದು. ಇವಾಗ ಮೆಟ್ರೋ ಲೈನ್ ಇವಾಗ 10.38 lakhs ಅಷ್ಟು ಜನ ಕ್ಯಾರಿಂಗ್ ಕೆಪಾಸಿಟಿ, ಇವಾಗ 98 kilometers ಇದೆ. ನೆಕ್ಸ್ಟ್ 250 kilometers ಆದಾಗ 30 lakhs ಜನ ಪ್ರಯಾಣಿಕರು ಒಂದ್ ದಿನದಲ್ಲಿ ಮಾಡಬಹುದು, ಅದು ಕ್ಯಾರಿಂಗ್ ಫುಲ್ಲೆಸ್ಟ್ ಕೆಪಾಸಿಟಿ ಇದೆ. ಇದು ಪ್ರೊಜೆಕ್ಷನ್ ರೇಟ್ ಫಾರ್ ನೆಕ್ಸ್ಟ್ 15 to 20 years ಸಾಧ್ಯತೆ ಇದೆ ಸರ್. ತುಂಬಾ ಸಂತೋಷ ಸರ್. ದಿನನಿತ್ಯ ನಾವು ಲಕ್ಷಾಂತರ ಜನ ಪ್ರಯಾಣಿಕರು ಈ ಒಂದು ಸಾರಿಗೆಯನ್ನ ನಂಬಿಕೊಂಡಿದ್ದೇವೆ. ತಮ್ಮಲ್ಲೂ ಕೂಡ ಸಾವಿರಾರು ಇಂಜಿನಿಯರ್ಸು ದೇಶದಾದ್ಯಂತ ಜಗತ್ತಿನಾದ್ಯಂತ ತಜ್ಞರು ಬಂದು ಈ ಒಂದು ನಮ್ಮ ಮೆಟ್ರೋಗೆ ಅವರ ಸೂಚನೆ ಸಲಹೆಯನ್ನ ತೆಗೆದುಕೊಂಡು ತಾವು ಇದನ್ನ ಮುತುವರ್ಜಿಯಿಂದ ಒಂದು ಹೆಮ್ಮೆ ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ ಅಷ್ಟೊಂದು ಕಾಳಜಿಯಾಗಿ ತಾವು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಿ. ನಮ್ಮ ಜನಕ್ಕೆ ಇದರ ಉಪಯೋಗ ಆಗೇ ಆಗ್ತದೆ, ಯಾವ ಥರದಲ್ಲಿ ಆಗ್ತದೆ ಅನ್ನೋದು ಈಗಾಗಲೇ ಜನ ಈಗ ಸಾಕಷ್ಟು ಇದನ್ನು ನಂಬಿಕೊಂಡಿದ್ದಾರೆ. ಸುಗಮ ಸಾರಿಗೆ ಮತ್ತು ಆರೋಗ್ಯಪೂರ್ಣವಾದ ಸಾರಿಗೆಯನ್ನು ನಾವು ಕಂಡಿದ್ದೇವೆ. ಸರ್, ಈಗ BMRC ವತಿಯಿಂದ ಈ ಮೂಲ ಸೌಕರ್ಯಗಳಿಗೆ ಇತ್ತೀಚಿನ ಹವಾಮಾನದಲ್ಲಿ ಯಾವ ಒಂದು ಅಪಾಯ ಅದರಲ್ಲೂ ದೊಡ್ಡ ಅಪಾಯ ಎದುರಾಗಬಹುದು ಅಂತೀರಿ? ಸರ್, ಈ ವಿಚಾರದಲ್ಲಿ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ತೀವ್ರ ಮಳೆ ಸರ್, ಮತ್ತು ನಗರ ಪ್ರವಾಹ ಅರ್ಬನ್ ಫ್ಲಡ್ಡಿಂಗ್ ಅಂತಾರೆ, ಮತ್ತೆ ಇನ್ನೊಂದು ಬಂದು ಉಷ್ಣಾಂಶ ಅಥವಾ ಬಿಸಿಗಾಳಿ ಅಥವಾ ಉಷ್ಣ ತರಂಗ ಅಂತಾರೆ, ಇನ್ನೊಂದು ವಿಚಾರ ಬಂದು ಅಸ್ಥಿರ ಎಲೆಕ್ಟ್ರಿಸಿಟಿ ಕೈಂಡ್ ಆಫ್ ಏನಂತಾರೆ ಅಂದ್ರೆ ಪವರ್ ಇನ್ಸ್ಟೆಬಿಲಿಟಿ, ದೊಡ್ಡ ಪ್ರಮಾಣದ ವಿದ್ಯುತ್ ಶಕ್ತಿಯ ಚಲನೆ ಇರ್ತದೆ ಅಲ್ಲಿ. ಹೌದೌದು, ಆ ವಿಚಾರದಲ್ಲಿ ಇದು ಮೂರು ಮೇಜರ್ ಕನ್ಸರ್ನ್ ಇರ್ತವೆ ಸರ್. ಹಾಗಾಗಿ ಫಸ್ಟ್ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ತೀವ್ರ ಮಳೆ ಮತ್ತು ನಗರ ಪ್ರವಾಹದಿಂದ ಅಂಡರ್ ಪಾಸ್ ಮತ್ತೆ ಎಲಿವೇಟೆಡ್ ಮತ್ತೆ ಈ ಸ್ಟೇಷನ್ ಅಲ್ಲಿ ನಾವು ನೀರ್ನ ಹೇಗೆ ಒಳಗಡೆ ಬರ್ದಿದ್ದಂಗೆ ನೋಡ್ಕೊಂಡಿದ್ದೀರಿ. ಸೊ ಅದಕ್ಕೆ ನಮ್ಗೆ ಆಲ್ರೆಡಿ ಡಿಸೈನ್ ಪ್ಲಾನ್ಸ್ ಇದಾವೆ ಸರ್. ಸೊ ನಾವು ಆಲ್ರೆಡಿ ನಮ್ದು ಈ ಡಿಸೈನ್ ಪ್ಲಾನ್ಸ್ ಬಂದು ಬೇರೆ ಮೆಟ್ರೋ ಇಡೀ ಜಗತ್ತಿನ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಇದು ಫ್ಲಡ್ ಮೆಟ್ರೋ ಅರ್ಬನ್ ಫ್ಲಡ್ಡಿಂಗ್ ಆಗ್ಬಾರ್ದು ಮೆಟ್ರೋ ಸ್ಟೇಷನ್ ಒಳಗಡೆ ಅನ್ನೋದಕ್ಕೆ ಬೆಸ್ಟ್ ಮಾದರಿ ನಮ್ಗೆ ಸಿಂಗಾಪುರ್ MRT ಅಂತಾರೆ, ಅಂದ್ರೆ ಮೆಟ್ರೋ ರೈಲ್ ಟ್ರಾನ್ಸ್ಪೋರ್ಟ್ ಅಂತ. ಅಲ್ಲಿಂದ ಅಲ್ಲಿ ಆಪರೇಷನಲ್ ಮತ್ತೆ ಡಿಸೈನ್ ಫೆಸಿಲಿಟೀಸ್ ನಾವು ಅದನ್ನ ಅಳವಡಿಸಿಕೊಂಡು ನಾವು ಫ್ಲಡ್ ಪ್ರೋನ್ ಡಿಸೈನ್ ಅನ್ನು ಅಳವಡಿಸ್ಕೊಂಡಿದ್ದೀವಿ ಸರ್. ಹಾಗೆ ಬಿಸಿಗಾಳಿ ಮತ್ತೆ ಉಷ್ಣ ತರಂಗ ಅಂದ್ರೆ ಹೀಟ್ ವೇವ್ ಒಳಗಡೆ ಅಂಡರ್ಗ್ರೌಂಡ್ ಇರುತ್ತೆ ಮತ್ತೆ ಅಲ್ಲಿ ವೆಂಟಿಲೇಷನ್ ಇಲ್ಲ ಅಂದಾಗ ಎಕ್ವಿಪ್ಮೆಂಟ್ಸ್ ಕಾಂಪೋನೆಂಟ್ಸ್ ವೈರಿಂಗ್ ಮತ್ತೆ ನಮಗೆ ಪ್ರಯಾಣಿಕರಿಗೂ ಅವ್ರಿಗೆ ಹೈಪಾಕ್ಸಿ ಆಗೋದು ಅಂದ್ರೆ ಆಕ್ಸಿಜನ್ ಅಂಶ ಕಡಿಮೆ ಆದಾಗ ಅವ್ರ ಉಸಿರಾಟಕ್ಕೆ ಸಮಸ್ಯೆ ಶ್ವಾಸಕೋಶದ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಸರಾಸರಿಯಾಗಿ ತಾಪಮಾನ ಹೆಚ್ಚಿನ ಅಟ್ಲೀಸ್ಟ್ 20-30 years ಡೇಟಾ ಸೆಟ್ ತಗೊಂಡು 1.5 degrees ಹೆಚ್ಚಾಗಿದೆ ಅಂತ ಅನ್ಕೊಂಡಾಗ ನಾವು ಈ ರೀತಿಯಲ್ಲಿ ಏರ್ ಕಂಡೀಷನಿಂಗ್ ಫೆಸಿಲಿಟೀಸ್ ಅಲ್ಲಿ ಮ್ಯಾಂಡೇಟರಿ ಮಾಡಿರ್ತೀವಿ. ಏರ್ ಕೂಲರ್ ಬೇರೆ, ಏರ್ ಕಂಡೀಷನಿಂಗ್ ಸಿಸ್ಟಮ್ ಬೇರೆ ಸರ್. ಏರ್ ಕಂಡೀಷನಿಂಗ್ ಅಂದ್ರೆ ಆ ಜಾಗದಲ್ಲಿ ಇರೋದು ಏರ್ನ ನಾವು ಅದನ್ನ ಕಂಡೀಷನ್ ಮಾಡ್ತೀವಿ, ಬಟ್ ಏರ್ ಕೂಲಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ ತಾಪಮಾನ ರೆಡ್ಯೂಸ್ ಮಾಡಕ್ ಹೋಗ್ತೀವಿ. ಕಂಡೀಷನಿಂಗ್ ಮಾಡಿದಾಗ ಆ ಗ್ರೌಂಡ್ ಅಲ್ಲಿ ಇರೋಂತದ್ದು ಕ್ಲೈಮೇಟ್ ಅಥವಾ ಏನ್ ಅದು ವೆದರ್ ಏನ್ ಬೇಕಾಗಿರುತ್ತೆ ಮಿನಿಮಮ್ ನಂಬರ್ ಆಫ್ ಇದು ಏನಪ್ಪಾ ಆಕ್ಸಿಜನ್ ಎಷ್ಟಿರ್ಬೇಕು ಏನಿರುತ್ತೆ ಮತ್ತೆ ಹ್ಯೂಮಿಡಿಟಿ ಇದ್ದಾಗ ಅದನ್ನ ಹೇಳ್ಕೋಬೇಕಾಗುತ್ತೆ, ಇದೆಲ್ಲ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಹೆಲ್ಪ್ ಆಗಲ್ಲ ಸರ್. ಉಪಕರಣಗಳು ಮತ್ತೆ ಎಲೆಕ್ಟ್ರಾನಿಕ್ಸ್ ಇಲ್ಲ, ಕಂಡೀಷನಿಂಗ್ ಬೇಕಾಗುತ್ತೆ. ಸೊ ಆ ವಿಚಾರದಲ್ಲಿ ನಾವು ಬಿಸಿಗಾಳಿ ಮತ್ತು ಉಪಕರಣಗಳು ಮತ್ತೆ ಈ ಪವರ್ ಇನ್ಸ್ಟೆಬಿಲಿಟಿಯಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಮಳೆ ಬಂದಾಗ ಸಿಡಿಲು ಹೊಡೆಯೋದು ಸರ್, ಈ ಸಿಡಿಲು ಹೊಡೆದಾಗ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ ಸರ್. ಸೊ ಆ ವಿಚಾರದಲ್ಲೂ ನಮಗೆ DC ಕರೆಂಟ್ ರೆಡಿಮೇಡ್ ನಾವು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಆ ವಿಚಾರದಲ್ಲಿ ನಮಗೆ ನಿರಂತರವಾಗಿ ಮಳೆ ಗಾಳಿ ಚಳಿ ಏನೇ ಬಂದ್ರೂ ನಾವು ನಿರಂತರವಾಗಿ ವಿದ್ಯುತ್ ಸರಬರಾಜು ನಮ್ಮ ಮೆಟ್ರೋ ಚಲಾವಣೆ ಮತ್ತೆ ಆಪರೇಷನ್ಸ್ ಮೆಟ್ರೋ ಸ್ಟೇಷನ್ಸ್ ಏನೇನು ಬೇಕೋ ಅದೆಲ್ಲ ನಾವು ಸೂಕ್ಷ್ಮವಾಗಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀವಿ. ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮೆಟ್ರೋದಲ್ಲಿ 11 hours ನಂತರ ಕೂಡ ಪ್ರಯಾಣಿಕರು ಪ್ರಯಾಣ ಮಾಡದೇ ಇರಬಹುದು, ಆದ್ರೆ ತಮ್ಮ ಒಂದು ತಾಂತ್ರಿಕ ವರ್ಗ ಸುರಕ್ಷಿತವಾಗಿ ಮೆಟ್ರೋವನ್ನ ಇಟ್ಕೊಳ್ಳೋ ಸಲುವಾಗಿ ತಾವು ಯಾವಾಗ್ಲೂ ಎದ್ದುಕೊಂಡೇ ಇರ್ತೀರಿ, ಎಚ್ಚರವಾಗೇ ಇರಬೇಕಾಗತ್ತೆ. ಯಾಕಂದ್ರೆ ಮಳೆ ಯಾವುದೇ ಸಮಯದಲ್ಲಿ ಬರ್ಬೋದಲ್ಲ. ಜನ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅದು ಬೇರೆ, ಅವ್ ಜನ ಇರ್ತಾರೆ ಅವಾಗ, ಜನ ಇಲ್ಲಿದ್ದ ಸಮಯದಲ್ಲೂ ಕೂಡ ತಾವು ಸುರಕ್ಷಿತವಾಗಿ, ಮತ್ತೆ ನಾಳೆ ಬೇಕಲ್ಲ, ಮತ್ತೆ ನಾಳೆ ಮತ್ತೆ ಪ್ರಯಾಣಿಕರು ಮತ್ತೆ ರೆಡಿ ಆಗಿರ್ಬೇಕು, ಮತ್ತೆ ಮೆಟ್ರೋ ಲೈನು ಅದು ಕೂಡ ತಾವು ಅಗದಿ ಏನು ಕಷ್ಟದಾಯಕವಾದ ಹಗಲಿರುಳು ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ, ತುಂಬಾ ಶ್ಲಾಘನೀಯ ಪ್ರತಿಯೊಬ್ಬರೇ. ಇನ್ನೊಂದು, ಈ ಬೆಂಗಳೂರಿನ ಮಳೆಯ ಪ್ರಮಾಣ ತೀವ್ರ ಹೆಚ್ಚಾಗಿರೋದ್ರಿಂದ ಈ ಭೂಗರ್ಭ ಮತ್ತೆ ಎಲಿವೇಟರ್ ಕಾರಿಡಾರ್ ಇವನ್ನು ಕೂಡ ತಾವು ಹೆಂಗ ವಿನ್ಯಾಸ ಮಾಡ್ತಾ ಇದ್ದೀರಿ, ಮತ್ತೆ ಈಗಾಗಲೇ ಮಾಡಲಾಗಿದೆ? ಹಾ ಸರ್, ಇವಾಗ ಹೇಳಿರೋ ವಿಚಾರದಲ್ಲೇ ನಾನು ಇದರಲ್ಲಿ ಇನ್ನ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಎಸ್ಪೆಷಲಿ ಭೂಗರ್ಭ ಅಂದ್ರೆ ನಾವು ಈ ಟನಲ್ ಪೋರ್ಟಲ್ ಅಂತ ಕರಿತೀವಿ ಸರ್. ಈ ಟನಲ್ ಪೋರ್ಟಲ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ 100 ವರ್ಷದ ಫ್ಲಡ್ ಲೆವೆಲ್ಸ್ ನ ನಾವು ಎಸ್ಟಿಮೇಷನ್ ಮಾಡಿಕೊಂಡು ಅದನ್ನ ಟನಲ್ ಬೋರಿಂಗ್ ಮಾಡ್ತಾರೆ ಸರ್. ಅದಾದ್ಮೇಲೆ ಈ ಅಂಡರ್ಗ್ರೌಂಡ್ ಇದರಲ್ಲಿ ನಾವು ಸಂಪ್ ಕೆಪಾಸಿಟಿನ ಸಮ್ವೇರ್ ಅರೌಂಡ್ 7,000 to 10,000 ಲೀಟರ್ಸ್ ಪರ್ ಮಿನಿಟ್ ಅಷ್ಟು ಕ್ಯಾರಿಂಗ್ ಕೆಪಾಸಿಟಿನ ನಾವು ಅಳವಡಿಸ್ಕೊಂಡಿದೀವಿ. ಹಾಗಾಗಿ ಮಳೆ ಒಳಗಡೆ ಬಂದ್ರೂ, ಮಳೆ ನೀರು ಒಳಗಡೆ ಬಂದ್ರೂ, ಅದು ಸ್ಟಾಮ್ ವಾಟರ್ ಡ್ರೈನ್ ಅಂತಾರೆ, ಅದನ್ನ ಬಂದ್ರೂ ನಾವು ಡೈರೆಕ್ಟ್ ಆಗಿ ಅದನ್ನ ರೀಚಾನಲೈಸ್ ಮಾಡಿ ಸ್ಟಾಮ್ ವಾಟರ್ ಡ್ರೈನ್ಸ್ಗೆ ಬಿಡೋ ಅಂತ ಇದಿದೆ ಸರ್. ಮತ್ತು ವಾಟರ್ ಪ್ರೂಫಿಂಗ್ ಮೆಥಡಾಲಜೀಸ್ ನ ನಾವು ಅಳವಡಿಸ್ಕೊಂಡಿದೀವಿ. ಇದರಿಂದ ನಮ್ಗೇನು ಎಸ್ಪೆಷಲಿ ಯಾಂತ್ರಿಕಗಳು ಅಂದ್ರೆ ಎಕ್ವಿಪ್ಮೆಂಟ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇದೆಲ್ಲ ವಾಟರ್ ಪ್ರೂಫಿಂಗ್ ಇರಬೇಕು ಸರ್. ಸೊ ಜಾಸ್ತಿ ನೀರಿನ ಕಾಂಟ್ಯಾಕ್ಟ್ ಬಂದಾಗ ಜಂಗ್ ಆಗೋದಾಗ್ಲಿ ತುಕ್ಕಿ ಹಿಡಿಯೋದಾಗ್ಲಿ, ಸೊ ಆ ವಿಚಾರಕ್ಕೆಲ್ಲ ನಮ್ಗೆ ವಾಟರ್ ಪ್ರೂಫಿಂಗ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಇದು ದೀಸ್ ಆರ್ ದಿ ಮ್ಯಾಂಡೇಟರಿ ಕಾಂಪೊನೆಂಟ್ಸ್. ನೆಕ್ಸ್ಟ್ ಬಂದು ಈ ವೆಂಟಿಲೇಷನ್ ಅನ್ನೋದು ತುಂಬಾ ಮ್ಯಾಂಡೇಟರಿ ಮಾಡಿದ್ದಾರೆ. ಅಂಡ್ ನಾನು ಒಂದೊಂದು ಸ್ಪಷ್ಟೀಕರಣದಿಂದ ಒಂದೊಂದು ಕಾಂಪೊನೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ, ಬಟ್ ದೇರ್ ಇಸ್ ಅ ಮ್ಯಾನ್ಯುಲ್ ಸರ್, ಮೆಟ್ರೋ ಮ್ಯಾನ್ಯುಲ್ ಅಂತಾರೆ ಅದನ್ನ. ಅದರಲ್ಲಿ ಮ್ಯಾನ್ಯುಲ್ ಅಲ್ಲಿ ಎವ್ರಿಥಿಂಗ್ ಅಂದ್ರೆ ಎಲ್ಲಾ ವಿಚಾರ ಸಂಬಂಧಪಟ್ಟಂಗೆ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದನ್ನ ನಾವು ಅಳವಡಿಸಿಕೊಂಡು ಅದರ ಅಂತಾನೆ ನಾವು ಹೋಗ್ತಾ ಇದ್ದೀವಿ. ಅದಲ್ಲದೆ ಈ ಸ್ಟೇಷನ್ ಎಂಟ್ರಿ ಮತ್ತೆ ಎಕ್ಸಿಟ್ ಅಲ್ಲಿ ವೆಂಟಿಲೇಷನ್ ಡಕ್ಟ್ಸ್ ಮತ್ತೆ ಶಾಫ್ಟ್ಸ್ ಇಟ್ಟಿರ್ತಾರೆ. ಸೊ ನೀವು ನಮ್ಮ ಮೆಜೆಸ್ಟಿಕ್ ಕೆಂಪೇಗೌಡ ನಾಡಪ್ರಭು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಹೋದಾಗ ನಿಮ್ಗೆ ವೆಂಟಿಲೇಷನ್ ಡಕ್ಟ್ಸ್ ಮತ್ತೆ ಶಾಫ್ಟ್ಸ್ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಹಾಕಿದ ಅಲ್ಲಿಂದ ಸಕ್ಷನ್ ಆಗುತ್ತೆ, ನಿಮ್ಗೆ ಹೊಸ ಗಾಳಿ ಬರುತ್ತೆ. ಸೊ ನಿಮ್ಗೆ ಸಫಕೇಶನ್ ಆಕ್ಸಿಜನ್ ಇಲ್ಲ ಅನ್ನೋ ಇದು ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ತುಂಬಾ ಅತಿ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಇತ್ತೀಚಿನ ಜಾಸ್ತಿ ಜನ ಉಪಯೋಗಿಸ್ಕೊಳ್ಳೋದ್ರಿಂದ, ಮೆಟ್ರೋ ಸಾರಿಗೆನ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾನೇ ಜನ ಪೋಟಿ ಬಂದು ಇವಾಗ ಒಂದೇ ಮೆಟ್ರೋಲ್ಲಿ ಎಲ್ಲರೂ ಹೋಗ್ಬೇಕು ಅನ್ನೋ ಇದರಿಂದ ಸ್ಟ್ಯಾಂಪೇಡ್ ಅಥವಾ ಕೈಂಡ್ ಆಫ್ ಓವರ್ ಪಾಪ್ಯುಲೇಷನ್, ಓವರ್ ಕ್ರೌಡ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡಿದೀವಿ ಅಂದ್ರೆ ಪ್ಲಾಟ್ಫಾರ್ಮ್ ಎಡ್ಜಿಂಗ್ ಆಗಿದೆ ಸರ್. ಇವಾಗ ಪ್ಲಾಟ್ಫಾರ್ಮ್ ಎಡ್ಜಿಂಗ್ ಅನ್ನೋದು ಒಂದು ಇಂಜಿನಿಯರಿಂಗ್ ಕಾನ್ಸೆಪ್ಟ್. ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಳೆ ನೀರು ಪ್ಲಾಟ್ಫಾರ್ಮ್ಗೆ ಹೋಗ್ಬಾರ್ದು, ಮತ್ತೆ ಆ ಪ್ಲಾಟ್ಫಾರ್ಮ್ ಅಲ್ಲಿರೋ ನೀರು ಅಲ್ಲಿ ಟ್ರ್ಯಾಕ್ಗೆ ಹೋಗ್ಬಾರ್ದು. ಸೊ ಅದಕ್ಕೆ ಹಾಗೆ ಡ್ರೈನೇಜ್ ಡಕ್ಟ್ಸ್ ಅಂತ ಮಾಡಿದೀವಿ, ರೈನ್ ವಾಟರ್ ಡ್ರೈನೇಜ್ ಡಕ್ಟ್ಸ್ ಅಂತ. ಅದೆಲ್ಲ ಡೈರೆಕ್ಟ್ ಆಗಿ ಮೀಡಿಯನ್ ಅಂದ್ರೆ ಪಿಲ್ಲರ್ಗೆ ಹೋಗುತ್ತೆ ಸರ್, ಆ ಪಿಲ್ಲರ್ ಇಂದ ಹೊರಗೆ ಹೋಗುತ್ತೆ, ಸ್ಟಾಮ್ ವಾಟರ್ ಡ್ರೈನ್ಗೆ ಹೋಗುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ಅ ಸಿಸ್ಟಮ್ಯಾಟಿಕ್ ಇಂಜಿನಿಯರಿಂಗ್ ಮಾರ್ವಲ್ ಅಂತಾನೆ ಹೇಳ್ಬೋದು. ಮಾರ್ವಲ್ ಅಂದ್ರೆ ಅದ್ಭುತ ತರಾನೇ ಹೇಳ್ಬೋದು ಸರ್, ಯಾಕಂದ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಯಾವುದಕ್ಕೆ ಒಂದ್ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಪರಿಹಾರನೂ ಹಂಗೆ ಇರುತ್ತೆ ಸರ್. ಅದು ಸಂಕ್ಷಿಪ್ತವಾಗಿ ಪ್ಲಸ್ ಭೌಗೋಳಿಕವಾಗು, ಯಾಕಂದ್ರೆ ಕೆಲವು ಭೌಗೋಳಿಕ ಪ್ರದೇಶದಲ್ಲಿ ನಾವು ಅಂದ್ರೆ ಆ ರೀಜನ್ ಸ್ಪೆಸಿಫಿಕ್ ಆಗಿ ನಾವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಆ ವಿಚಾರದಲ್ಲೂ ತುಂಬಾನೇ ಮಾಡ್ತಾ ಇದೆ. ಅದಲ್ಲದೇನೆ ಇವಾಗ ಸ್ಟ್ಯಾಂಪೇಡ್ ತುಂಬಾನೇ ವಿಚಾರ, ತುಂಬಾ ಮೆಜೆಸ್ಟಿಕ್ ಅಲ್ಲಿ ಓವರ್ ಕ್ರೌಡ್ ಆಗೋದ್ರಿಂದ ಪ್ಲಾಟ್ಫಾರ್ಮ್ಗೂ ಮತ್ತೆ ಟ್ರೈನ್ಗೂ ಮುಂಚೆ ಏನು ಬ್ಯಾರಿಕೇಡ್ ಇರಲಿಲ್ಲ, ಇವಾಗೆಲ್ಲ ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಒಂದು ಆಕ್ಸಿಡೆಂಟ್ಸ್ ಅಥವಾ ಫ್ಯಾಟಲಿಟೀಸ್ ಇಂಜುರೀಸ್ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಸ್ಟೀಲ್ ಬ್ಯಾರಿಕೇಡರ್ಸ್ ಹಾಕ್ತಾ ಇದೀವಿ. ಬೆಸ್ಟ್ ಪ್ರಾಕ್ಟೀಸಸ್ ತುಂಬಾನೇ ಇದಾವೆ, ಇನ್ನ ನಿಧಾನವಾಗಿ ಹಂತವಾಗಿ ಮಾಡ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಇದು ನಮ್ದು 13ನೇ ಸೆಷನ್. ಕಳೆದ ಕಾರ್ಯಕ್ರಮ ಕೇಳಿ ಸಾಕಷ್ಟು ಜನ ನಮಗೆ ಮಾಹಿತಿನ ತಿಳಿಸಿದ್ದಾರೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ವಿವರಣೆ ಈಗ ಕೊಡ್ತೇವೆ ನಿಮಗೆ. ರವಿ ಅವರು ಹುಬ್ಳಿ ಧಾರವಾಡದಿಂದ ನಮಗೆ ತಿಳಿಸಿದ್ದಾರೆ, ಅವರು ಭತ್ತ ಆಮೇಲೆ ಕಬ್ಬು ಆಮೇಲೆ ಮುಸ್ಕಿನ ಜೋಳ ಸೋಯಾ ಅವರೇ ಆಮೇಲೆ ನೆಲಗಡಲೆ ಬೆಳೆಸ್ತಾರೆ. ಮಳೆ ಹೆಚ್ಚು ಕಡಿಮೆ ಆದಾಗ ಅವ್ರಿಗೆ ಸಾಕಷ್ಟು ತೊಂದರೆಗಳು ಆಗ್ತದೆ ಕೃಷಿ ಚಟುವಟಿಕೆಯಲ್ಲಿ. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ಮಾರುಕಟ್ಟೆ ಏನು ಸ್ಥಿತಿ ಇದೆ ಅದನ್ನು ಬಹಳ ಬದಲಾವಣೆ ಆಗ್ತಾ ಇದೆ. ಸೊ ಇದರಿಂದ ಸಾಕಷ್ಟು ರೈತರಿಗೆ ತೊಂದರೆಗಳು ಉಂಟಾಗಿದೆ ಅಂತ ನಮಗೆ ಅವರು ತಿಳಿಸಿದ್ದಾರೆ. ಇದರಿಂದ ಅವ್ರಿಗೆ ಸಾಕಷ್ಟು ಇಳುವರಿನೂ ಕಡಿಮೆ ಆಗಿದೆ ಮತ್ತೆ ಅವ್ರದ್ದು ಆದಾಯನೂ ಕಡಿಮೆ ಆಗಿದೆ ಅಂತ ರವಿ ಅವರು ನಮಗೆ ತಿಳಿಸಿದ್ದಾರೆ. ಸತೀಶ್ ಅವರು ಚಿಕ್ಕೋಡಿ ಬೆಳಗಾವಿಯಿಂದ ತಿಳಿಸಿದ್ದಾರೆ, ಅವರು ಸುಮಾರು 30 ಎಕರೆನಲ್ಲಿ ಅರ್ಶಿನ, ಕಬ್ಬು, ಮುಸ್ಕಿನ ಜೋಳ, ನೆಲಗಡಲೆ, ಗೋಧಿ, ಆಮೇಲೆ ಸೊಪ್ಪುಗಳು, ಆಮೇಲೆ ಕೊತ್ತಂಬರಿ, ಆಮೇಲೆ ಅದರ ತರಕಾರಿ ಬೆಳೆಗಳನ್ನ ಅವ್ರು ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಸಲ ಅವ್ರಿಗೆ ಸರಾಸರಿ 40-45% ಇಳುವರಿ ಕಡಿಮೆ ಆಗಿದೆ. ಇದು ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಮಳೆ ಬಂದಿಲ್ಲ. ಈ ಮಳೆ ಕಡಿಮೆ ಆದ್ರಿಂದ ಅವ್ರಿಗೆ ಎಲೆ ಚುಕ್ಕೆ, ಆಮೇಲೆ ಬೇರು ಕೊಳಿತ ಸಾಕಷ್ಟು ಬೆಳೆಗಳಲ್ಲಿ ಅವ್ರಿಗೆ ಕಂಡು ಬಂದಿದೆ. ಆಮೇಲೆ ಕಬ್ಬು ಬೆಳೆಯಲ್ಲಿ ಅವ್ರಿಗೆ ಈ ಬೇರು ತಿನ್ನುವ ಹುಳು ಸಾಕಷ್ಟು ಪ್ರಮಾಣದಲ್ಲಿ ಬಂದಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇದಕ್ಕೆ ಕೃಷಿ ಇಲಾಖೆ ಅಥವಾ ತೋಟಗಾರಿ ಇಲಾಖೆ ಅಥವಾ ರಾಜ್ಯ ಸರ್ಕಾರ ಏನಾದರೂ ಒಂದು ಸಹಾಯ ಮಾಡಬಹುದು ಅಂತ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಆಮೇಲೆ ಈ ಮಳೆ ಕಡಿಮೆ ಹೆಚ್ಚು ಆಗದ್ರಿಂದ ಸಾಕಷ್ಟು ಸವಾಲುಗಳು ಅವ್ರಿಗೆ ಫೇಸ್ ಮಾಡಬೇಕಾಗಿದೆ ಅಂತ ಸತೀಶ್ ಅವರು ತಿಳಿಸಿದ್ದಾರೆ. ಮಧು ಅವರು ಪುತ್ತೂರು ಸೌತ್ ಕೆನರಾ ಅಂತ ಹೇಳ್ತಾರೆ, ಈ ಸಲ ನಮ್ಮ ಸೌತ್ ಕೆನರಾ ಆಗಲಿ ಅಥವಾ ಮೇಘಾಲಯ ಆಗಲಿ ಅಥವಾ ಮಿಜೋರಾಂ ಆಗಲಿ ಅಥವಾ ಅರುಣಾಚಲ ಪ್ರದೇಶದಲ್ಲಿ ಆಗಲಿ ಅಡಕೆ ಬೆಳೆಗೆ ಸಾಕಷ್ಟು ಹಾನಿಯಾಗಿದೆ. ಇದರಿಂದ ರೋಗ ಸುಮಾರು 55% ಈ ಸುಳಿ ಕೊಳಿತ ರೋಗ ಸಾಕಷ್ಟು ಬಂದಿದೆ. ಇದು ತಳಿಗಳಿಗೂ ಬಂದಿದೆ ಮತ್ತು ಹೈಬ್ರಿಡ್ಸ್ಗೂ ಬಂದಿದೆ. ಆಮೇಲೆ ಈ ಸುಳಿ ತಿಗಣೇನು ಜಾಸ್ತಿ ಅವ್ರಿಗೆ ಕಂಡು ಬಂದಿದೆ. ಇದರಿಂದ ಸುಮಾರು 20% ಅವ್ರಿಗೆ ಇನ್ಫೆಸ್ಟೇಷನ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಅತಿ ಮಳೆಯಿಂದ ಅಥವಾ ಬೇಕಾದಾಗಿಂದ ಜಾಸ್ತಿ ಮಳೆ ಬಂದ್ರೆ ಏನಾಗುತ್ತೆ ಅಂದ್ರೆ ಉದುರುವಿಕೆ ಸಾಕಷ್ಟು ಅವ್ರಿಗೆ ಕಂಡು ಬಂದಿದೆ. ಸುಮಾರು 100 ಅಡಕೆ ಫೀಲ್ಡ್ಸ್ ನಲ್ಲಿ ಇದು ನಮಗೆ ಕಂಡು ಬರ್ತಾ ಇದೆ. ಇದಕ್ಕೆ ನಾವು ಸಾಕಷ್ಟು ಮಾಹಿತಿ ರೈತರುಗಳಿಗೆ ಮತ್ತೆ ರೈತ ಸಂಘಕ್ಕೆ ನಾವು ತಿಳಿಸಿದ್ದೀವಿ ಅಂತ ನಮಗೆ ಅವರು ತಿಳಿಸಿದ್ದಾರೆ. ಆಮೇಲೆ ಅನಿಲ್ ಕುಮಾರ್ ಸಕಲೇಶ್ಪುರ ಹಾಸನ್, ಅವ್ರೇನ್ ಹೇಳ್ತಾ ಇದಾರೆ, ಅವರು ತಾಳೆ ಪ್ಲಾಂಟೇಷನ್ ಅವರು ಬೆಳೆಸ್ತಾ ಇದ್ದಾರೆ. ಈ ತಾಳೆ ಪ್ಲಾಂಟೇಷನ್ ನಲ್ಲಿ ಅವರು ಬಾಳೆ ಆಗಲಿ ಅಥವಾ ಕೊಕ್ಕೋ ಆಗಲಿ ಅಥವಾ ಪಪ್ಪಾಯ ಆಗಲಿ ಅಥವಾ ಮೆಣಸಾಗಲಿ ಅವರು ಅಂತರ್ಬೇಸಾಯ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಈ ಮಳೆ ಹೆಂಗೆ ಬರುತ್ತೆ, ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಮಾಹಿತಿನ ನಾವು ಈ ಹವಾಮಾನ ಬದಲಾವಣೆ ಮಿತ್ರ ಪ್ರೋಗ್ರಾಮಿಂದ ತಿಳಿಸಿದ್ದೇವೆ. ಮಾಧವ್ ಶೆಟ್ಟಿ ಸೋಸಲೆ ಟಿ ನರಸೀಪುರ ಮೈಸೂರಿಂದ ನಮಗೆ ತಿಳಿಸಿದ್ದಾರೆ, ಅವರು ರಾಗಿ ಮತ್ತೆ ಇದು ಮುಸ್ಕಿನ ಜೋಳ ಬೆಳೆಸ್ತಾ ಇದ್ದಾರೆ 9 ಎಕರೆನಲ್ಲಿ. ಆಮೇಲೆ IR 64 ಭತ್ತ ವೆರೈಟಿನೂ ಅವರು ಸಾಕಷ್ಟು ಬೆಳೆಸ್ತಾ ಇದ್ದಾರೆ. ಈ ಸಲ ಅವ್ರಿಗೆ ಭತ್ತಕ್ಕೆ ಮಾರ್ಕೆಟ್ ರೇಟ್ ಬಹಳ ಕಡಿಮೆ ಸಿಕ್ಕಿದೆ. ಅಂಡ್ ರೈಸ್ ಮಿಲ್ಸ್ನಲ್ಲೂ ಸಾಕಷ್ಟು ಪ್ರಾಬ್ಲಮ್ ಬಂದಿದೆ, ಅದರಿಂದ ಅವರು ಭತ್ತ ತೆಗಿತಾ ಇಲ್ಲ. ಆಮೇಲೆ ಈ ಸಲ ಸಾಕಷ್ಟು ಮಳೆ ಬಂದ್ರಿಂದ ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಬೇಕಾಗಿದೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಮುಕ್ತ ರಾಷನ್ ಸುನಿಶ್ಚಿತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಷನ್ ಖುಷಹಾಲ್ ಜೀವನ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ. ತುರ್ವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಸುಗ್ಗಿ ಕಾಲ ಬಂತಣ್ಣ, ಈಗುತ ನಾವು ಕುಣಿಯೋಣ. ಸುಗ್ಗಿ ಕಾಲ ಬಂತಣ್ಣ, ಈಗುತ ನಾವು ಕುಣಿಯೋಣ. ಸಕದ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚಿತು ದಿನವೆಲ್ಲ. ಸಕದ ಸುಖವ ನೀಡುತ್ತ ರೈತಗೆ ದುಡಿಯೋ ಲೆಚಿತು ದಿನವೆಲ್ಲ. ಮಳೆಯ ಉಯ್ಯಾಲೆ ಕೆರೆಗಳ ತುಂಬಾಲೆ, 12 ಕೋಡಿ ಹಾರಿಯಾಲಿ ಸುಗ್ಗಿ ಕಾಲ ಬಂತಣ್ಣ. 12 ಕೋಡಿ ಹಾರಿಯಾಲಿ ಸುಗ್ಗಿ ಕಾಲ ಬಂತಣ್ಣ. 12 ಕೋಡಿ ಹಾರಿಯಾಲಿ ಸುಗ್ಗಿ ಕಾಲ ಬಂತಣ್ಣ. 12 ಕೋಡಿ ಹಾರಿಯಾಲಿ ಸುಗ್ಗಿ ಕಾಲ ಬಂತಣ್ಣ. 12 ಕೋಡಿ ಅರಿಯಾಲ್ದ ಬೆಗಟುದ ಸಣ್ಣಕ್ಕೆ ಬೈಲು ಬೇಳೆಯಾಲಿ ಸುಗ್ಗಿ ಕಾಲ ಬಂತಣ್ಣ. ಸಣ್ಣಕ್ಕೆ ಬೈಲು ಬೇಳೆಯಾಲಿ ಸುಗ್ಗಿ ಕಾಲ ಬಂತಣ್ಣ. ಸಣ್ಣಕ್ಕೆ ಬೈಲು ಬೇಳೆಯಾಲಿ ಸುಗ್ಗಿ ಕಾಲ ಬಂತಣ್ಣ. ಸಣ್ಣಕ್ಕೆ ಬೈಲು ಬೇಳೆಯಾಲಿ ಸುಗ್ಗಿ ಕಾಲ ಬಂತಣ್ಣ. ಸುಗ್ಗಿ ಕಾಲ ಬಂತಣ್ಣ, ಈಗುತ ನಾವು ಕುಣಿಯೋಣ. ಸುಗ್ಗಿ ಕಾಲ ಬಂತಣ್ಣ, ಈಗುತ ನಾವು ಕುಣಿಯೋಣ. ಮುಂಗೋಡಿ ಕೂಜಾವೆ ಕೆಂಪೇರಾವೆ ಸ್ವಾಮಿನ ನಯ್ಯಾರ ತೊವೇರಿ ಸುಗ್ಗಿ ಕಾಲ ಬಂತಣ್ಣ. ಸ್ವಾಮಿನ ನಯ್ಯಾರ ತೊವೇರಿ ಸುಗ್ಗಿ ಕಾಲ ಬಂತಣ್ಣ. ಸ್ವಾಮಿನ ನಯ್ಯಾರ ತೊವೇರಿ ಸುಗ್ಗಿ ಕಾಲ ಬಂತಣ್ಣ. ಸ್ವಾಮಿನ ನಯ್ಯಾರ ತೊವೇರಿ ಸುಗ್ಗಿ ಕಾಲ ಬಂತಣ್ಣ. ಸ್ವಾಮಿನ ನಯ್ಯ ತೊವೇರಿ ಬರುವಾಗ ನಾವೆದು ಕೈಯ ಮೂಗಿದೆವು ಸುಗ್ಗಿ ಕಾಲ ಬಂತಣ್ಣ. ಕಾಲ ಬಂತಣ್ಣ, ಈಗುತ ನಾವು ಕುಣಿಯೋಣ. ಕಾಲ ಬಂತಣ್ಣ, ಈಗುತ ನಾವು ಕುಣಿಯೋಣ. ತಡತಡನೆ ಏಳೆಣ್ಣೆ ನಮ್ಮಟ್ಟಿ ತಣಗು ಮಾಡಿ ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ. ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ. ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ. ಕಂದನ ಬಿಟ್ಟು ಕಾಲ ಬಿಟ್ಟು ಸುಗ್ಗಿ ಕಾಲ ಬಂತಣ್ಣ. ಕಂದನ ಬಿಟ್ಟು ಕರ ಬಿಟ್ಟು ಎಲೆಯಣ್ಣೆ ಉಳುವ ತಮ್ಮಗೆ ಹಾಣಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ. ಉಳುವ ತಮ್ಮಗೆ ಹಾಣಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ. ಉಳುವ ತಮ್ಮಗೆ ಹಾಣಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ. ಸುಗ್ಗಿ ಕಾಲ ಬಂತಣ್ಣ ಇಕ್ಕುತ ನಾವು ಕುಣಿಯೋಣ ಅಣ್ಣ ತಮ್ಮನೇನು ಒಂದರ ಕಟ್ಟಾರೆ ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ ಒಂದ ಬಿದ್ದಾರೆ ವಾಲಕ್ಕೆಲ್ಲ ಸುಗ್ಗಿ ಕಾಲ ಬಂತಣ್ಣ ಭೂಮಿ ತಾಯಿಗೆ ಶರಣೆಂದು ಸುಗ್ಗಿ ಕಾಲ ಬಂತಣ್ಣ